ವಿವಿಧ ಪಕ್ಷಗಳಿಂದ ಬಿರುಸುಗೊಂಡ ನಾಮಪತ್ರ ಸಲ್ಲಿಕೆ. ವಿಧಾನಸಭಾ ಚುನಾವಣೆ ಹಲವು ಜಾಗೃತಿ ಕಾರ್ಯಕ್ರಮ. ಖಾಸಗಿ ಶಾಲೆಗಳು ಶುಲ್ಕಗಳನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸುವಂತೆ ಸರ್ಕಾರ ನಿರ್ದೇಶನ. ಸೂಡಾನ್ ಘಟನೆ, ಕನ್ನಡಿಗರ ರಕ್ಷಣೆ ಕುರಿತು ವಿದೇಶಾಂಗ ಸಚಿವಾಲಯದ ಜೊತೆ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನೋಡ್ಬಿಟ್ಟು ಚಾಕ್ಲೇಟ್ ತೆಗೆದು ಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ? ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಹಾಕ್ಬೇಕಾ? ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್, ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರ್, ಕಸ, ಪೇಪರ್ ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಿಸಾನ್ ವಾಣಿ. ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಯಲ್ಲಿ ಸಿಗೋ ಎಲ್ಲ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೂ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ಮತ ನೀಡಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ಹೊಣೆಯಲ್ಲಿ ಶೊಂಟಿಯಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮಗಳು ಈ ಕುರಿತು ಕೆಳದಿ ಶಿವಪ್ಪನಾಯಕ ತೋಟಗಾರಿಕಾ ಮಹಾವಿದ್ಯಾಲಯದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಂಧುವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಶಿವಪ್ಪನಾಯಕ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿದ್ದೀವಿ. ಇಲ್ಲಿ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಎಚ್ ಪಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇಂದು ನಮ್ಮೊಂದಿಗೆ ಶುಂಠಿಯಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮಗಳು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದೀಪ್ ಎಚ್ ಪಿ, ಹಿರಿಯ ಸಹಾಯಕ ಸಂಶೋಧಕರು ಅಡಿಕೆ ಸಂಶೋಧನೆ ಕೇಂದ್ರ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇತ್ತೀಚಿನ ದಿನದಲ್ಲಿ ಶುಂಠಿ ಎಲ್ಲರೂ ಬೆಳೀತಾ ಇದ್ದಾರೆ, ಅದರದ್ದು ವೈಜ್ಞಾನಿಕ ಕ್ರಮಗಳ ಬಗ್ಗೆ ಕೆಲವರಿಗೆ ಅಷ್ಟು ಗೊತ್ತಿರಲ್ಲ. ಸುಮ್ಮನೆ ಶುಂಠಿ ಬೆಳಿಬೇಕು, ಎಲ್ಲರೂ ಬೆಳೀತಾರೆ, ನಾವು ಬೆಳಿಬೇಕು ಅಂತ ಅನ್ಕೊಂಡು ಬೆಳೀತಾ ಇದ್ದಾರೆ. ನೀವು ಸಂಶೋಧಕರಾಗಿ ಯಾವ ರೀತಿ ಶುಂಠಿನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರಾಗಿ ಶುಂಠಿ ಒಂದು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದ ನಮ್ಮ ಈ ಕರ್ನಾಟಕ ಪ್ರದೇಶದಲ್ಲಿ ಬಳಕೆ ಹೊಂದಿರುವಂತಹ ಬೆಳೆ. ಇದು ಮೂಲತಃ ನಾವು ಸಾಂಬಾರ ಪದಾರ್ಥವನ್ನಾಗಿ ಉಪಯೋಗಿಸ್ತಾ ಇದ್ದೀವಿ. ಇದನ್ನು ನಾವು ನಮ್ಮ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ನಿಮಗೆ ಸುಮಾರು 100,000 ಹೆಕ್ಟರ್ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ನಾವು ಇದನ್ನ ಬೆಳೆಯೋದ್ರ ಜೊತೆಗೆ ಸುಮಾರು 5-5.5 ಲಕ್ಷ ಟನ್ ಅಷ್ಟು ಉತ್ಪಾದನೆಯನ್ನು ಮಾಡುತ್ತಿದೆ. ಇದರ ಉಪಯೋಗ ನಿಮ್ಗೆಲ್ಲ ಗೊತ್ತೇ ಇದೆ, ಸಾಂಬಾರ್ ಪದಾರ್ಥವಾಗಿ ಮಾಡ್ತಾ ಇದೀವಿ ಮತ್ತು ಹಲವಾರು ಆಯುರ್ವೇದ ಮತ್ತು ಔಷಧಿಗಳನ್ನು ಹೊಂದಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಹಳ ಅತ್ಯಮುಖ್ಯ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡುಬಂದಿರೋ ಹಾಗೆ ನಾವು ಈ ನಮ್ಮ ಕರ್ನಾಟಕದ ಈ ಶಿವಮೊಗ್ಗ ಮಲೆನಾಡು ಭಾಗ ಅಥವಾ ಕರಾವಳಿ ಭಾಗ ಅಥವಾ ಅರೆ ಮಲೆನಾಡು ಭಾಗದಲ್ಲಿ ಹೆಚ್ಚು ಶುಂಠಿಯನ್ನು ಬೆಳೆಯೋದ್ರ ಜೊತೆಗೆ ಉತ್ಪಾದನೆ ಆಗ್ತಾ ಇದೆ, ಆದರೂ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗಿದೆ. ಆದ್ದರಿಂದ ನಮ್ಮ ರೈತರು ವೈಜ್ಞಾನಿಕ ಮಾದರಿಯಿಂದ ನಾವು ಕ್ರಮಗಳನ್ನು ಅಳವಡಿಸಿಕೊಂಡಾಗ ಈ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಮಾಡೋದ್ರ ಜೊತೆಗೆ ಉತ್ತಮ ಇಳುವರಿಯನ್ನು ಪಡೆಯಬಹುದು. ನೀವು ಕೇಳಿರೋ ಪ್ರಶ್ನೆ, ಈಗ ಈ ಬೆಳೆ ಮೂಲತಃ ನಾವು ಎಲ್ಲಾ ರೀತಿಯ ಮಣ್ಣುಗಳಲ್ಲೂ ಬೆಳೆಯಬಹುದು, ಆದರೆ ಕೆಂಪು ಮರಳು ಮಿಶ್ರಿತ ಮತ್ತು ಮರಳು ಮಿಶ್ರಿತ ಹಾಗೂ ಹೆಚ್ಚು ಸಾವಯವ ಇರುವ ಮಣ್ಣು ಈ ಬೆಳೆಗೆ ಅತಿ ಸೂಕ್ತ. ಅಂದರೆ ಮಣ್ಣಿನ ರಸಸಾರ ನಿಮಗೆ 6.5 7 ಇದ್ರೆ ಉತ್ತಮ. ಇನ್ನು ಈ ನಮ್ಮ ಮಲೆನಾಡು ಭಾಗದಲ್ಲಿ ಹೊಸನಗರ ಸಾಗರ ಅಥವಾ ಈ ತೀರ್ಥಹಳ್ಳಿ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶುಂಠಿ ಇದೆ, ಬಟ್ ಅಲ್ಲಿ ಏನಾಗ್ತಾ ಇದೆ, ಹೆಚ್ಚು ಬೀಳುವ ಮಳೆ ಬೀಳುವ ಪ್ರದೇಶದಲ್ಲಿ ಶುಂಠಿ ಈ ಜೋಗು ಮಣ್ಣಲ್ಲಿ ಅಷ್ಟು ಸೂಕ್ತವಾಗಿರುವುದಿಲ್ಲ. ಆದ್ದರಿಂದ ನಾನು ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಕೆಂಪು ಮರಳು ಮಿಶ್ರಿತ ಆದರೆ ಉತ್ತಮವಾದ ಗಿಡದ ಬೆಳವಣಿಗೆ ಹಾಗೂ ಇಳುವರಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಎಂದು ತಿಳಿಸಿಬಿಡ್ತೇನೆ. ಅಂದ್ರೆ ಬೇರೆ ಮಣ್ಣಲ್ಲಿ ಬೆಳೆಯಕ್ಕಾಗಲ್ಲ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಅಂತೀರಿ ಸರ್? ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಈ ಜೋಗು ಮಣ್ಣು, ಈ ಭಾಗದಲ್ಲಿ ಎಲ್ಲ ಸ್ವಲ್ಪ ಎರೆ ಮಣ್ಣು ಅಥವಾ ಜಿಗುಟ್ ಮಣ್ಣು ಅಂತೀವಿ, ಆ ಮಣ್ಣಲ್ಲಿ ಏನಾಗುತ್ತೆ, ಹೆಚ್ಚು ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇರೋದ್ರಿಂದ ನೀವು ಗೆಡ್ಡೆಗಳನ್ನು ನಾಟಿ ಮಾಡಿದಾಗ ಆ ಗೆಡ್ಡೆಗಳು ಕೊಳೆರೋಗ ತಾಗೋ ಸಾಧ್ಯತೆ ಇದೆ. ಕೊಳೆರೋಗ ಸುತ್ತಾದ್ರೆ ನಿಮಗೆ, ನೀವು ಪ್ರಾರಂಭದಲ್ಲಿ ನಾವು ಈ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಲೇಟ್ ಆಗಿ ನಾಟಿಯನ್ನು ಮಾಡ್ತೇವೆ ಅಂದ್ರೆ ನಾವು ಮೂಲತಃ ವೈಜ್ಞಾನಿಕವಾಗಿ ಏನ್ ಹೇಳ್ತೀವಿ ಅಂದ್ರೆ ಮಾರ್ಚ್ 2ನೇ ವಾರದಿಂದ ಏಪ್ರಿಲ್ 2ನೇ ವಾರದೊಳಗೆ ಇದು ನಾಟಿ ಮಾಡಲು ಸೂಕ್ತ. ಬಟ್ ಆದರೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ರೈತರು ಲೇಟ್ ಆಗಿ ನಾಟಿ ಮಾಡೋದ್ರಿಂದ ಅದು ಹೆಚ್ಚು ಮುಂಗಾರು ಪ್ರಾರಂಭದಾಗ ಹೆಚ್ಚು ಮಳೆ ಆಗೋದ್ರಿಂದ ನಿಮ್ಮ ಮಣ್ಣು ಜಿಗುಟು ಇರುವ ಅಂಶ ಒಂದು, ಮತ್ತೆ ಹೆಚ್ಚು ಮಳೆ ಆಗೋದ್ರಿಂದ ಮಳೆ ವ್ಯಾಪ್ತಿ ದಿನಗಳು ಜಾಸ್ತಿ ಆದಾಗ ಈ ಗೆಡ್ಡೆಗಳು ಕೊಳೆಯುವ ಸಾಧ್ಯತೆ ಇದೆ. ಆದ್ದರಿಂದ ನಿಮಗೆ ಗೆಡ್ಡೆಗಳು ಕೊಳತಾಗ ಶೇಕಡ ನಿಮಗೆ 35-40% ಇಳುವರಿಯಲ್ಲಿ ನಷ್ಟವಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ದಯಮಾಡಿ ನಮ್ಮ ರೈತರು ಜೋಗು ಮಣ್ಣಲ್ಲಿ ನಾಟಿ ಮಾಡಲು ಅಷ್ಟು ಸೂಕ್ತವಲ್ಲ. ಈ ಕೆಂಪು ಮಣ್ಣನ್ನು ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕು? ಮೊದಲನೇದಾಗಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಬೇಕು, 3-4 ಸತಿ ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಬೇಕು. ಹದ ಮಾಡಿದ ನಂತರ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣಿಗೆ ನಾವು ಟ್ರೈಕೋಡರ್ಮಾ, ಸೂಡೋಮೋನಸ್ ಮತ್ತು ಬೇವಿನಿಂಡಿ ಅಂತ ಸೂಕ್ಷ್ಮಾಣುಜೀವಿಗಳನ್ನು ಹಾಕೋದ್ರಿಂದ ಮಣ್ಣಲ್ಲಿರುವ ಶಿಲೀಂಧ್ರನಾಶಕ ಅಥವಾ ಬ್ಯಾಕ್ಟೀರಿಯಾ ನಾಶಕಗಳನ್ನು ಹೊರಗಡಿಸಬಹುದು. ಇದು ಮೊದಲನೇದಾಗಿ ಮಾಡಬೇಕು. ನಂತರ ಇದರಲ್ಲಿ ಎರಡನೇದಾಗಿ ಆರೋಗ್ಯವಾಗಿರುವಂತಹ ಗೆಡ್ಡೆಗಳನ್ನ ಆಯ್ದು ನಾವು ನಾಟಿ ಮಾಡಬೇಕಾಗುತ್ತದೆ. ಇದು ಪ್ರಮುಖವಾದ ಅಂಶಗಳು. ಮತ್ತೆ ಮೂರನೇದಾಗಿ ಹೆಚ್ಚು ನೀರು ಬಸ್ತು, ಈ ಜಿಗುಟು ಮಣ್ಣಲ್ಲಿ ಹೆಚ್ಚು ನೀರು ಬಸ್ತು ಹೋಗೋಕೆ ನಾವು ಬಸುಗಾಲುವೆಗಳ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಬಸುಗಾಲುವೆ ಅಂದ್ರೆ ನಾವು ಏರಿಬಂಡಿಗಳನ್ನು ತಯಾರು ಮಾಡಿದ ನಂತರ ನಾವು ಬಸುಗಾಲು 45-65 ಸೆಂಟಿಮೀಟರ್ ಅಷ್ಟು ಆಳವಿರುವ ಬಸುಗಾಲನ್ನು ಮಾಡಿದಾಗ ಹೆಚ್ಚು ನೀರು ಹೊರಗೆ ಹೋಗ್ಲಿಕ್ಕೆ ಅನುಕೂಲವಾಗುತ್ತದೆ. ಹಾಗಾದ್ರೆ ಶುಂಠಿಗೆ ಯಾವ ರೀತಿಯಾದ ವಾತಾವರಣ ಸೂಕ್ತವಾದ ವಾತಾವರಣ ಯಾವುದು ಅಂತೀರಿ? ಶುಂಠಿ ನಮ್ಮ ಈ ಎಲ್ಲಾ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೂ ನಾವು ಮೂಲತಃ ಇದಕ್ಕೆ 20-35 ಡಿಗ್ರಿಯಷ್ಟು ಉಷ್ಣಾಂಶ ಮತ್ತು ಆಂಧ್ರತೆ 70-75 ಇದ್ರೆ ಬಹಳ ಸೂಕ್ತ. ಇನ್ನು ನಮ್ಮ ಈ ಶಿವಮೊಗ್ಗ ಮತ್ತು ದಾವಣಗೆರೆ ಭಾಗದಲ್ಲಿ ಆದ್ರೆ ಶಿಕಾರಿಪುರ, ಸಾಗರ, ಸೊರಬ ಮತ್ತೆ ತೀರ್ಥಹಳ್ಳಿ ಭಾಗದಲ್ಲೂ ಕೂಡ ರೈತರು ನಾಟಿ ಮಾಡುತ್ತಿದ್ದಾರೆ. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲೂ ಇದೆ, ದಕ್ಷಿಣ ಕನ್ನಡ, ಕೊಡಗಿನಲ್ಲೂ ಇದೆ, ಮತ್ತೆ ಚಾಮರಾಜನಗರದಲ್ಲೂ ಕೂಡ ಯಥೇಚ್ಛವಾಗಿ ಮಾಡುತ್ತಿದ್ದಾರೆ. ಇನ್ನು ಬೀದರ್ ಪ್ರದೇಶದಲ್ಲೂ ಕೂಡ ಹುನ್ನಾಬಾದ್ ಲೋಕಲ್ ಈ ತರ ಎಲ್ಲ ತಳಿಗಳು ಇದೆ, ಸ್ಥಳೀಯವಾಗಿರುವಂತಹ ತಳಿಗಳಲ್ಲಿ ನಾವು ನಾಟಿಯನ್ನು ಮಾಡ್ಕೋಬಹುದು. ಬಟ್ ಆದ್ರೆ ನಾಟಿಯ ಸಮಯ ಬಹಳ ಮುಖ್ಯ ಇಲ್ಲಿ. ನಾಟಿಯ ಸಮಯ ಹೇಳಿದ್ನಲ್ಲ, ಮಾರ್ಚ್ 2ನೇ ವಾರದಿಂದ ಏಪ್ರಿಲ್ 2ನೇ ವಾರ ಈ ಬೆಳೆಗೆ ನಾಟಿ ಮಾಡಲು ಅತಿ ಸೂಕ್ತ ಸಮಯ. ಆ ಸಮಯ ಯಾಕೆ ತಾವು ಆಯ್ಕೆ ಮಾಡ್ಕೊಂಡಿದ್ರಿ? ಆ ಸಮಯ ಯಾಕೆ ಅಂದ್ರೆ ನಿಮಗೆ ಮಾರ್ಚ್ 2ನೇ ವಾರದಿಂದ ಏಪ್ರಿಲ್ ವರೆಗೆ ಸೂಕ್ತ. ಬಟ್ ಮೇ ತಿಂಗಳಲ್ಲಿ ಅಥವಾ ಜೂನ್ ಮೊದಲೇ ವಾರದಲ್ಲಿ ನಾಟಿ ಮಾಡಿದಾಗ ಮುಂಗಾರು ಪ್ರಾರಂಭವಾದಾಗ ಈ ಜಿಗುಟು ಮಣ್ಣಲ್ಲಿ ಮಾಡಿದಾಗ ನಾವೇನಾಗುತ್ತೆ, ಹೆಚ್ಚು ನೀರಿನ ಅಂಶ ಇರುವುದು ಒಂದು, ಮತ್ತೆ ಎರಡನೇದಾಗಿ ಮಳೆ ನಮ್ ದಿನಗಳ ಜಾಸ್ತಿ ಸಂಖ್ಯೆ ಏನಾದ್ರೆ ಪ್ರಾರಂಭ ಆದ್ರೆ ಈ ಗೆಡ್ಡೆಗಳು ಕೊಳೆ ರೋಗ ಬರುವ ಸಾಧ್ಯತೆ ಇರುವುದರಿಂದ ಸೂಕ್ತವಾಗಿ ನಾವು ಫೆಬ್ರವರಿ ಮತ್ತು ಏಪ್ರಿಲ್ ಅಲ್ಲಿ ನಾಟಿ ಮಾಡಿದ್ರೆ ಅಲ್ಲಿಯಸಿಗೆ 2 ತಿಂಗಳು ಅಲ್ಲಿ ಗಿಡದ ಬೆಳವಣಿಗೆ ಹೊಂದಿರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ಟ್ರೈಕೋಡರ್ಮಾ, ಸೂಡೋಮೋನಸ್ ಮತ್ತೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ನಾವು ಆ ಸಮಯದಲ್ಲಿ ಮಾಡಬೇಕಾಗುತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳಿದ್ರೆ ಏನೇನು ಸರ್? ಹಂಗಂದ್ರೆ ನಾವು ಭೂಮಿ ಸಿದ್ಧತೆ ಸಮಯದಲ್ಲಿ ನಾವು ಪ್ರತಿ ಹೆಕ್ಟೇರ್ಗೆ 25-30 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಮತ್ತೆ ಇದರ ಜೊತೆ ಸೂಕ್ಷ್ಮಾಣುಜೀವಿಗಳಾದ ಟ್ರೈಕೋಡರ್ಮಾ, ಸೂಡೋಮೋನಸ್ ಪ್ರತಿ ನೀವು 3 ಟನ್ಗೆ 5-6 ಕೆಜಿಯಷ್ಟು ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಸ್ ಮತ್ತೆ 25-30 ಕೆಜಿಯಷ್ಟು ಬೇವಿನ ಪೌಡರ್ ಅನ್ನು ನೀವು ಭೂಮಿ ಸಮಯದಲ್ಲಿ ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಎರಚಬೇಕು. ಇದು ಒಂದನೇದು. ಎರಡನೇದು ನಾವು ಸಮಗ್ರ ಪೋಷಕಾಂಶಗಳು ನಿರ್ಮಾಣ ಮಾಡಬೇಕು. ಇದರಲ್ಲಿ 100-50 ಕೆಜಿ ಪ್ರತಿ ಹೆಕ್ಟರ್ಗೆ ಬೇಕಾಗುತ್ತದೆ. ಸಾರಜನಕ, ರಂಜಕ, ಪೊಟಾಷ್ ಕೊಡಬೇಕಾಗುತ್ತದೆ. ಭೂಮಿ ನಿರ್ಮಾಣ ಸಮಯದಲ್ಲಿ ನಾವು ಭೂಮಿ ಅಥವಾ ಸಿದ್ಧತೆ ಸಮಯದಲ್ಲಿ ನಾವು 50% ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟಾಷ್ ಕೊಡಬೇಕಾಗುತ್ತದೆ. ಇನ್ನು ಉಳಿದ ಭಾಗವನ್ನು ನಾವು 2ನೇ ಅಥವಾ 45-60 ದಿನಗಳ ನಂತರ ನಾವು ಸಾರಜನಕವನ್ನು ಕೊಡಬೇಕು. ನಂತರ ಅವಾಗಲೇ ಹೇಳಿದ್ರಿ ಗೆಡ್ಡೆಗಳ ಆಯ್ಕೆ ಅಂದ್ರೆ ತಳಿಗಳ ಆಯ್ಕೆನ ಮಾಡಬೇಕು ಅಂತ, ಯಾವ ರೀತಿ ತಳಿಗಳ ಆಯ್ಕೆನ ಮಾಡಬೇಕು ರೈತರು ಅಂತ ಹೇಳ್ತೀರಿ? ಭಾರತೀಯ ಸಾಂಬಾರು ಬೆಳೆ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವಂತಹ ಹಲವಾರು ತಳಿಗಳಿದೆ. ಸುರಭಿ, ಸುರುಚಿ, ಆಮೇಲೆ ವರದ, ಹಿಮಾಚಲ್, ಮಹಿಮೈಗೆ ಹಲವಾರು ತಳಿಗಳು ಇದೆ. ಮತ್ತೆ ರಿಯೋ ಡಿ ಜನರೇರೊ ಒಂದು ಉತ್ಕೃಷ್ಟವಾಗಿರುವಂತಹ ತಳಿ. ಈ ತಳಿಗಳು ನಾವು ಆಯ್ದುಕೊಂಡಾಗ ಉತ್ತಮವಾದ ಇಳುವರಿಯನ್ನು ಕೂಡ ಪಡಿಬಹುದು. ಆಮೇಲೆ ಇದರಲ್ಲಿ ಸ್ವಲ್ಪ ಹಸಿ ಶುಂಠಿ ಹಾಗೂ ಒಣ ಶುಂಠಿಯಲ್ಲಿ ವಿಂಗಡಣೆ ಮಾಡಿದ್ವಿ. ಹಸಿ ಶುಂಠಿ ಈಗ ನಾವು ರಿಯೋಡಿರೋ ಜನರಾದ್ರೆ ನಮಗೆ 180-200 ದಿವಸಗಳಲ್ಲಿ ಅಲ್ಪಾವಧಿಯಲ್ಲಿ ಬೆಳೆಯನ್ನು ಬರಬಹುದು. ಇದು ಕೂಡ ಹೆಚ್ಚು ಇಳುವರಿಯನ್ನು ಕೊಡುವ ಸಾಮರ್ಥ್ಯ ಇದೆ. ಹೆಕ್ಟೇರ್ಗೆ ನಿಮಗೆ 18-20 ಟನ್ ಅಷ್ಟು ತಾಜಾ ಶುಂಠಿಯನ್ನು ಪಡಿಬಹುದು. ಇನ್ನು ಮಾರಣ್ಣ ಆದ್ರೆ ನಿಮಗೆ 200-220 ದಿವಸದಲ್ಲಿ ಕೊಯ್ಲಿಗೆ ಸಿದ್ಧವಾಗಿರುವಂತಹ ತಳಿ. ಈ ತಳಿಯಲ್ಲಿ ನೀವು 22-24 ಟನ್ ಪ್ರತಿ ಹೆಕ್ಟರ್ಗೆ ತಾಜಾ ಶುಂಠಿಯನ್ನು ಪಡಿಬಹುದು. ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಶುಂಠಿಗಳ ಆಯ್ಕೆ ಒಳ್ಳೇದು ಉತ್ತಮವಾದ್ದು ಅಂತ ಹೇಳ್ತೀರ ವಾತಾವರಣದ ಪ್ರಕಾರವಾಗಿ ಮಾತಾಡೋದಾದ್ರೆ? ಆ ರೀತಿ ಏನಿಲ್ಲ, ಎಲ್ಲಾ ತಳಿಗಳನ್ನ ಮಾಡ್ಕೋಬಹುದು. ಬಟ್ ಸ್ಥಳೀಯವಾಗಿರುವಂತ ತಳಿಗಳು ಒಂದಿಷ್ಟಿದೆ. ಆ ತಳಿಗಳ ಜೊತೆ ಬಟ್ ಏನಾಗಿದೆ, ಸ್ವಲ್ಪ ಅವು ಇಳುವರಿಯಲ್ಲಿ ಕಮ್ಮಿ ಸಾಮರ್ಥ್ಯ ಹೊಂದಿದೆ. ಆದ್ರೆ ಇಲ್ಲಿ ನಾವು ಭಾರತೀಯ ತೋಟಗಾರಿಕೆ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿರುವಂತ ತಳಿ ಉತ್ಕೃಷ್ಟವಾಗಿರುವಂತ ತಳಿಗಳು, ಆಮೇಲೆ ಉತ್ತಮವಾದ ಗುಣಮಟ್ಟವಾಗಿರುವಂತ ತಳಿಗಳು. ಆದ್ರಿಂದ ಇಂತಹ ತಳಿಗಳನ್ನ ಆಯ್ದು ನಾವು ನಾಟಿ ಮಾಡಬೇಕಾಗುತ್ತೆ. ಶುಂಠಿಯನ್ನ ನಾಟಿ ಮಾಡೋ ಸಂದರ್ಭದಲ್ಲಿ ಏರುಮಡಿಗಳ ನಿರ್ಮಾಣ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ? ನಾನು ಅವಾಗಲೇ ಹೇಳಿದಂಗೆ ಏರುಮಡಿಗಳು ಇದರಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ವಹಿಸಿದೆ. ಈಗ ಉದಾಹರಣೆ, ಕೆಂಪು ಮರಳು ಮಿಶ್ರಿತ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಮಳೆಗಾಲದಲ್ಲಿ ಹೆಚ್ಚು ನೀರು ಹಿಡಿಯುವ ಸಮಸ್ಯೆ ಇದೆ. ಆದ್ರಿಂದ ಮತ್ತೆ ಜೋಗ ಮಣ್ಣಿನಲ್ಲಿ ಬಸಿಗಾವ್ ಉಳಿಸುತ್ತೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಏರುಮಡಿಗೆ ನಾವು ಮೊದಲನೇದಾಗಿ ಅದರ ಉದ್ದ 3-5 ಸೆಂಟಿಮೀಟರ್ ಉದ್ದ ಇರಬೇಕು, ಮತ್ತೆ ಮಡಿಯ ಅಗಲ 3-5 ಮೀಟರ್ ಏರುಮಡಿಯ ಉದ್ದ, ಅದರ ಅಗಲ 1 ಮೀಟರ್ ಇರಬೇಕು, ಮತ್ತೆ ಅದರ ಎತ್ತರ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದರ ಎತ್ತರ 1 ಅಡಿ, ಕನಿಷ್ಠ ಅಂದ್ರೆ 1 ಅಡಿಯಷ್ಟು ಎತ್ತರ ಮಡಿಗಳನ್ನು ನಿರ್ಮಾಣ ಮಾಡಬೇಕು. ಮತ್ತೆ ಬಸಿಗಾಲುವೆಗಳನ್ನು ನಾವು ಅದರ ಮಧ್ಯೆ ಈ ಸಾಲುಗಳ ಮಧ್ಯೆ ಒಂದು ಸಾಲಿಗೆ 1.5 ನೀವು 45-60 ಸೆಂಟಿಮೀಟರ್ ಅಂದ್ರೆ ಕನಿಷ್ಠ ಅಂದ್ರೆ 2 ಅಡಿಯಷ್ಟು ಆಳದ ಬಸಿಗಾಲುವೆ ಮಾಡುವುದರಿಂದ ಮಳೆಗಾಲದಲ್ಲಿ ಹೆಚ್ಚು ನೀರು ಹೊರಹೋಗ್ಲಿಕ್ಕೆ ಸಹಕಾರಿಯಾಗುತ್ತದೆ. ಇದರಿಂದ ನಾವು ನಾವು ಈ ಗೆಡ್ಡೆ ಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗದ ಬಾಧೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಅಷ್ಟು ಅಂತರ ಜಾಸ್ತಿ ಇಟ್ಟರೆ ಏನಾಗುತ್ತೆ, ಕಡಿಮೆ ಇಟ್ಟರೆ ಏನಾಗುತ್ತೆ ಅಂತ ಇಲ್ಲ, ಜಾಸ್ತಿ ಇಟ್ಟರೆ ಏನು ಆಗಲ್ಲ, ಅಷ್ಟು ಕನಿಷ್ಠ ಅಂದ್ರೂ ಆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಷ್ಟು ಎತ್ತರ. ಯಾಕೆಂದ್ರೆ ನೀವು 1 ಅಡಿ ಎತ್ತರ ಮಾಡಿಲ್ಲ ಅಂದ್ರೆ ದಿನ ಕಳೆದ ನಂತರ 1 ಅಥವಾ 2 ತಿಂಗಳಾದ ನಂತರ ಆ ಏರುಮಡಿ ಕುಸಿಯುವ ಸಾಧ್ಯತೆ ಇರುತ್ತೆ. ಕುಸಿದಾಗ ಮತ್ತೆ ರೋಗ ರುಜಿನಗಳ ಬಾಧೆ ಅಥವಾ ನೀರು ಮತ್ತೆ ನಿಮಗೆ ಬಸಿಗಾಲುವಿಂದ ನಿಮ್ಮ ಏರುಮಡಿಗೆ ಬರುವ ಸಾಧ್ಯತೆಗಳು ಇರುತ್ತೆ. ಆದ್ರಿಂದ ಕನಿಷ್ಠ ಅಂದ್ರೂ ನಾನು ಹೇಳಿದಂಗೆ 1 ಅಡಿ ಎತ್ತರದ ಏರುಮಡಿಗಳನ್ನು ಮಾಡಿದ್ರೆ ನೀವು ಈ ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಹಲವಾರು ವೈಜ್ಞಾನಿಕ ಕ್ರಮಗಳಲ್ಲಿ ನಾವು ಬಹಳಷ್ಟು ರೈತರ ತಕ್ಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ, ಒಂದ್ ಮುಖ ಅರ್ಧ ಅಡಿ ಮಾಡಿರ್ತಾರೆ, 2-3 ತಿಂಗಳು ಆದ್ಮೇಲೆ ಏರುಮಡಿಗಳು ಕುಸಿತ ಬಂದಿರುತ್ತೆ ಮಳೆಗಾಲದಲ್ಲಿ. ಮಳೆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಬಂದು ಏರುಮಡಿಗಳಲ್ಲಿ ನೀರು ಮಣ್ಣು ಕೊಚ್ಚು ಹೋಗಿರ್ಬೋದು ಅಥವಾ ಎರೋಜನ್ ಆಗಿರುತ್ತೆ. ಆದ್ರಿಂದ 1 ಅಡಿ ಕನಿಷ್ಠ ಮಾಡಿದಾಗ ನೀವು ಅದು ಯಾವುದೇ ರೀತಿಯ ಸಮಸ್ಯೆ ಆಗ್ಲಿಕ್ಕೆ ಆಗಲ್ಲ. ಮತ್ತೆ ಬಸಿಗಾಲುಗಳು ಸ್ವಚ್ಛತೆ ಮಾಡ್ತಾ ಇರಬೇಕು, ಒಂದ್ಸತಿ ಮಾಡಾದ್ಮೇಲೆ ಆಗಲ್ಲ, ಅದರಲ್ಲಿ ಕಳೆ ನಿರ್ವಹಣೆ ಮಾಡಬೇಕು. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಮಣ್ಣುಗಳು ಸವಕಳಿ ಆಗಿರುತ್ತೆ, ಅವನ್ನ ತೆಗೆದು ಮತ್ತೆ ಹೊರ ಹಾಕ್ಬೇಕು. ಈ ರೀತಿಯ ವೈಜ್ಞಾನಿಕ ಪದ್ಧತಿಗಳನ್ನು ಮಾಡಿದಾಗ ಮಾತ್ರ ನಾವು ರೋಗ ಮತ್ತು ಈ ಗೆಡ್ಡೆ ಕೊಳೆ ರೋಗ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು. ಕೊಳೆ ಅಂತ ಹೇಳಿದ್ರೆ ಸರ್, ಅದನ್ನ ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತೀರಿ? ಶುಂಠಿ ಮಧ್ಯದಲ್ಲಿ ಬೆಳೆದಂತ ಗೆಡ್ಡೆ ಕೊಳೆ ರೋಗ ಒಂದು ಬಹಳ ಪ್ರಮುಖವಾದ ರೋಗ. ಇದರಲ್ಲಿ 25-30% ಹೆಚ್ಚು ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುವ ಸಾಧ್ಯ ಇರ್ತದೆ. ಆದ್ರಿಂದ ನಾವು ವೈಜ್ಞಾನಿಕವಾಗಿ ನಾನು ಹೇಳಿದಂಗೆ ಬಸಿಗಾಲುವೆಗಳು ಮತ್ತು ಏರುಮಡಿಗಳು ನಿರ್ಮಾಣ ಮಾಡಬೇಕು. ಏರುಮಡಿಗಳಂದ್ರೆ ನಿಮಗೆ ಉದ್ದ 3-5 ಮೀಟರ್ ಉದ್ದ ಇರಬೇಕು, ಅದರ ಏರುಮಡಿ ಅಗಲ 1 ಮೀಟರ್ ಮತ್ತು ಎತ್ತರ 1 ಅಡಿಯಷ್ಟು ಕನಿಷ್ಠ ಇರಬೇಕು. ಮತ್ತೆ ಈ ಸಾಲಿಗೊಂದರಂತೆ ಬಸಿಗಾಲುವೆಗಳು 2 ಅಡಿಯಷ್ಟು ಬಸಿಗಾಲು ವ್ಯವಸ್ಥೆಯನ್ನು ಮಾಡಬೇಕು. ಇದು ಒಂದು. ನಂತರ ಈ ತಳಿಗಳ ಆಳಿಕೆಯ ನಂತರ ನಾವು ಆ ತಳಿಗಳ ನಾಟಿಗೆ ಮುಂಚೆ ನಾವು ಬೀಜೋಪಚಾರಗಳನ್ನು ಪ್ರಮಾಣ ಕೈಗೊಳ್ಬೇಕು. ಯಾವುದೇ ತಳಿ ಆಗಿರಲಿ ರೋಗ ಕೊಳೆ ಬಂದಿರೋ ಸಾಧ್ಯತೆ ಇರುತ್ತೆ. ಅಂತ ತೋಟಗಳನ್ನ ಅಂತ ತಾಕುಗಳಲ್ಲಿ ನಾವು ಗೆಡ್ಡೆಗಳನ್ನು ಆಯ್ದುಕೊಳ್ಬಾರ್ದು ಸಸ್ಯ ಅಭಿವೃದ್ಧಿ. ಆದ್ದರಿಂದ ಆರೋಗ್ಯವಾಗಿರುವಂತಹ ತೋಟಗಳು ಮತ್ತು ಹೆಚ್ಚು ಇಳುವರಿ ಕೊಡುವ ಸಾಮರ್ಥ್ಯ ಇರುವಂತಹ ತಾಕುಗಳು ರೈತರ ತಾಕುಗಳಲ್ಲಿ ಅಥವಾ ಗೆಡ್ಡೆಗಳನ್ನು ಆಯ್ದುಕೊಂಡು ನಾವು ನಾಟಿ ಮಾಡಬೇಕು. ಇದು ಒಂದು. ಭೂಮಿ ಸಿದ್ಧತೆ ಸಮಯದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಸೂಕ್ಷ್ಮಾಣುಜೀವಿಗಳಾದ ಟ್ರೈಕೋಡರ್ಮಾ, ಸೂಡೋಮನಸ್ ಮತ್ತು ಬೇವಿನ ಹಿಂಡಿಯನ್ನು ಹಾಕಿ ಮಿಶ್ರಣ ಮಾಡಬೇಕು. ಇದು ಮಣ್ಣಲ್ಲಿರುವ ಸೂಕ್ಷ್ಮಾಣುಜೀವಿಗಳು ನಮಗೆ ಬೇಕಾಗಿರುವುದು ಇರುತ್ತೆ, ಬೇಳಿರುವಂತಹ ಸೂಕ್ಷ್ಮಾಣುಜೀವಿಗಳು ಅಂತವನ್ನ ಕೊಲ್ತು ಉತ್ತಮವಾಗಿರುವಂತಹ ಸೂಕ್ಷ್ಮಾಣುಜೀವಿಗಳ ಅಭಿವೃದ್ಧಿಯನ್ನು ಮಾಡುತ್ತೆ. ಇದು ಎರಡನೇದು. ಮತ್ತೆ ಸಾವಯವ ಅಂಶಗಳನ್ನು ಕೂಡ ಹೆಚ್ಚು ಭೂಮಿಗೆ ಸೇರಿಸಬೇಕು. ಪ್ರತಿ ಹೆಕ್ಟರ್ಗೆ ನಿಮಗೆ 25-30 ಟನ್ ಮತ್ತೆ ಪೋಷಕಾಂಶಗಳನ್ನು ಕೂಡ ಉತ್ತಮ ವ್ಯವಸ್ಥೆಯನ್ನು ಮಾಡಬೇಕು. ಇದು ಎರಡನೇದು. ನಂತರ ಬಸಿಗಾಲ ವ್ಯವಸ್ಥೆಗಳನ್ನು ಮಾಡಬೇಕು. ಇನ್ನು ಕೊನೆಯದಾಗಿ ನಾವು ಈ ರೋಗ ಬಾಧಿತ ಏನಾದ್ರೆ ನಿಮಗೆ ಪ್ರಾರಂಭದಲ್ಲಿ ಕಂಡು ಬಂದ್ರೆ ಆ ಸಮಯದಲ್ಲಿ ನೀವು ಮೊದಲನೇದಾಗಿ ಅದರ ಎಲೆಗಳ ಮೇಲೆ ಕಪ್ಪು ಚುಕ್ಕಿಯಾಗಿ ಹಳದಿಯಾಗಿ ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಳದಿ ಆದ ನಂತರ ಆ ಎಲೆಗಳು ಬಾಡಕ್ಕೆ ಶುರು ಮಾಡುತ್ತೆ ಅಥವಾ ಉದುರಕ್ಕೆ ಶುರು ಮಾಡುತ್ತೆ. ಈ ಸಮಯದಲ್ಲಿ ನೀವು ನಾವು ಪ್ರಾರಂಭಿಕ ಹಂತದಲ್ಲೇ ನೋಡ್ಕೊಂಡಾಗ ಮುಂಜಾಗ್ರತಾ ಕ್ರಮಗಳು ತಗೋಬೇಕು. ಇಲ್ಲ ಅಂದ್ರೆ ಅದು ಸಿವಿಯರಿಟಿ ಏನಾದ್ರು ಅದು ಜಾಸ್ತಿ ಉಲ್ಬಣ ಆದಾಗ ನಾವು ಅದು ಗೆಡ್ಡೆಗೆ ಹಾನಿ ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ COC ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಂ ಮತ್ತೆ 1/2 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಮಿಶ್ರಣ ಮಾಡಿ ನಾವು ಈ ಏರು ಮಡಿಗಳಿಗೆ ಸುತ್ತ ಹಾಕಬೇಕು. ಡ್ರಂಚಿಂಗ್ ಅಂತೀವಿ. ಮತ್ತೆ ಅದರ ಸುತ್ತಮುತ್ತ ಇರುವಂತಹ ಏರು ಮಡಿಗಳು ಕೂಡ ಡ್ರಂಚಿಂಗ್ ಅನ್ನು ಮಾಡಿದರೆ ಈ ರೋಗವನ್ನು ಹತೋಟಿಕೊಳ್ಬೇಕು. ಪ್ರಾರಂಭಿಕ ಹಂತದಲ್ಲೇ ನಾವು ನೋಡಿ ಈ ವೈಜ್ಞಾನಿಕ ಕ್ರಮಗಳನ್ನು ಕೈಗೊಂಡಾಗ ನಾವು ಈ ರೋಗವನ್ನು ಹತೋಟಿ ಮಾಡಬಹುದು. ಮುಂದೆ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟು ಇರಬೇಕು ಅಂತೀರಾ, ಮತ್ತೆ ಯಾವ ಸಮಯದಲ್ಲಿ ಮತ್ತೆ ಯಾವಾಗ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅಂತ? ಶುಂಠಿ ಒಂದು ಹೆಚ್ಚು ಪೋಷಕಾಂಶವನ್ನು ಬಯಸುವಂತಹ ಒಂದು ಸಸ್ಯ. ಇದರಲ್ಲಿ ಲಘು ಪೋಷಕಾಂಶಗಳು ಕೂಡ ಅವಶ್ಯಕತೆ ಇದೆ. ಮೊದಲನೇದಾಗಿ ನಾವು ಭೂಮಿ ಸಿದ್ಧತೆ ಸಮಯದಲ್ಲಿ ನಾನು ಹೇಳಿದಂಗೆ 100/50/50 kg ಸಾರಜನಕ ರಂಜಕ ಪೊಟ್ಯಾಷನ್ ಬೇಕಾಗುತ್ತದೆ. ನಾವು ಭೂಮಿ ಸಿದ್ಧತೆ ಸಮಯದಲ್ಲಿ ನಾವು 50% ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ ಭೂಮಿಗೆ ಸೇರಿಸಬೇಕು. ಇನ್ನು ಉಳಿದ 50% ಸಾರಜನಕವನ್ನು ನಾವು ಮೇಲ್ಗೊಬ್ಬರವಾಗಿ 45-60 ದಿನಗಳಲ್ಲಿ ನಾವು ಕೊಡಬೇಕಾಗುತ್ತೆ ಪ್ರಾರಂಭಿಕಂತದ್ದು. ಇದು ಒಂದೇ. ಇನ್ನು ಎರಡನೇದಾಗಿ ಲಘು ಪೋಷಕಾಂಶಗಳ ಏನಾರು ಕೊರತೆ ಈ ಪ್ರಾರಂಭಿಕ ಗಿಡದ ಬೆಳವಣಿಗೆ ಹಂತದಲ್ಲಿ ಏನರಾಗಿ ಕಂಡು ಬಂದ್ರೆ, ನಿಮಗೆ ಭಾರತೀಯ ಸಾಂಬಾರು ಬೆಳೆ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದಂತಹ ಶುಂಠಿ ಸ್ಪೆಷಲ್ ಅಂತ ಇದೆ, ಜಿಂಜರ್ ಸ್ಪೆಷಲ್ ಅಂತ. ಅದು 2 ಗ್ರಾಂ ಪ್ರತಿ ಲೀಟರ್ಗೆ ನೀವು 30-60 ದಿನಗಳ ನಂತರದಲ್ಲಿ ಇದ್ರ 15 ದಿವಸ ಅಂತರದಲ್ಲಿ ನಾವು ಸಿಂಪಡಣೆ ಮಾಡಬೇಕು. ಇನ್ನು ನಾವು 4 ತಿಂಗಳ ನಂತರ ಗೆಡ್ಡೆ ಡೆವಲಪ್ ಆಗೋ ಬೆಳವಣಿಗೆ ಹಂತ ಪ್ರಾರಂಭವಾದಾಗ ನಾವು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಶುಂಠಿ ಸ್ಪೆಷಲ್ನೇ 5 ಗ್ರಾಂ ಪ್ರತಿ ಲೀಟರ್ಗೆ ನಾವು 15 ದಿನಗಳ ಅಂತರದೊಳಗೆ ನಾವು ಸಿಂಪಡಣೆ ಮಾಡುವುದರಿಂದ ನಿಮಗೆ 10-15% ಹೆಚ್ಚಿನ ಈರುಳ್ಳಿಯನ್ನು ಪಡೆಯಬಹುದು. ಲಘು ಪೋಷಕಾಂಶಗಳ ಕೊರತೆಯನ್ನು ಯಾವ ರೀತಿ ನೀಗಿಸಬಹುದು ಅಂತ ಹೇಳ್ತೀರಾ ಸರ್? ಲಘು ಪೋಷಕಾಂಶಗಳನ್ನು ನಾವು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವಂತಹ ಜಿಂಜರ್ ಸ್ಪೆಷಲ್ ಮುಖಾಂತರ ನಾವು 2 ವಿಧವಾಗಿ ಮಾಡ್ಕೋಬೇಕು. ಒಂದು, ಗಿಡದ ಪ್ರಾರಂಭಿಕ ಬೆಳವಣಿಗೆ ಹಂತದಲ್ಲಿ ಅಂದರೆ 30-60 ದಿನಗಳಲ್ಲಿ ನಿಮಗೆ 15 ದಿವಸಕ್ಕೊಮ್ಮೆ ಶುಂಠಿ ಸ್ಪೆಷಲ್ ಅನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಾಡಿ ಸಿಂಪಡಣೆ ಮಾಡಬೇಕು. ನಂತರ 4-8 ತಿಂಗಳಲ್ಲಿ ನೀವು ಶುಂಠಿ ಸ್ಪೆಷಲ್ ಅನ್ನು 5 ಗ್ರಾಂ ಪ್ರತಿ ಲೀಟರ್ಗೆ ನಾವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದರಿಂದ ನೀವು ಕನಿಷ್ಠ 10-15% ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಶುಂಠಿಗೆ ಬರ್ತಕ್ಕಂತ ರೋಗಗಳ ಬಗ್ಗೆ ಹೇಳಿದ್ರೆ ಯಾವ ರೋಗಗಳು ಶುಂಠಿಗೆ ಬರುತ್ತೆ ಅಂತೀರಾ? ಶುಂಠಿಗೆ ಎಲೆಚುಕ್ಕೆ ರೋಗ ಬರುತ್ತೆ ಪ್ರಾರಂಭಿಕ ಹಂತದಲ್ಲಿ. ನೀವು ಮುಂಗಾರನ ಪ್ರಾರಂಭದಲ್ಲಿ ಎಲೆಚುಕ್ಕೆ ರೋಗ ತೀವ್ರವಾಗಿ ಬಾಧಿಸುತ್ತೆ. ಎಲೆಚುಕ್ಕೆ ರೋಗಗಳು ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸುತ್ತೆ. ನಂತರ ಇದು ವೃತ್ತಾಕಾರವಾಗಿ ಆಗುತ್ತೆ. ನಂತರ ಎಲೆಗಳು ಒಣಗಿ ಉದುರಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ನಾವು ಸಾಫ್ ಶಿಲೀಂದ್ರನಾಶಕ ಇದೆ, ಸಾಫ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನಾವು ಮಿಶ್ರಣ ಮಾಡಿ ಒಂದು ಸಿಂಪಡಣೆ ಮಾಡಬಹುದು. ಇದು ಒಂದು ರೋಗ. ಇನ್ನು ಎರಡನೇದಾಗಿ ಗೆಡ್ಡೆ ಕೊಳೆ ರೋಗ. ನಾನು ಅವಾಗಲೇ ಹೇಳಿದಂಗೆ ಗೆಡ್ಡೆ ಕೊಳೆ ರೋಗ ತೀವ್ರ ರೋಗ, ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂದ್ರನಾಶಕದಿಂದ ಬರುವಂತಹ ಒಂದು ರೋಗ. ಇದು ಶುಂಠಿ ಎಲ್ಲ ಈ ನಮ್ಮ ಶಿವಮೊಗ್ಗ ಹಾಸನ ಹಾಗೂ ಕೊಡೂರು ಭಾಗದಲ್ಲಿ ಹೆಚ್ಚು ಹಾನಿಗೆಡುವಂತಹ ರೋಗ. ಇದನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಭೂಮಿ ಸಿದ್ಧತೆ ಸಮಯದಿಂದ ನಾವು ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳಬೇಕು. ಭೂಮಿ ಸಿದ್ಧತೆ ಸಮಯದಿಂದ ಅಂದ್ರೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಜೊತೆ ಟ್ರೈಕೋಡರ್ಮ ಸೂಡೋಮೊನಸ್ ಮತ್ತು ಬೇವಿನ ಇಂಡಿಯನ್ ಹಾಕುವುದು. ಎರಡನೇದಾಗಿ ಉತ್ತಮವಾಗಿರುವಂತಹ ಬಸಿಗಾಲ ವ್ಯವಸ್ಥೆಯನ್ನು ಮಾಡುವುದು. ಮತ್ತೆ ಸಮಯಕ್ಕೆ ಸರಿಯಾಗಿ ಪೋಷಕಾಂಶಗಳ ವ್ಯವಸ್ಥೆ, ಲಘು ಪೋಷಕಾಂಶಗಳು ಮತ್ತು ಮ್ಯಾಕ್ರೋ ಪೋಷಕಾಂಶಗಳನ್ನು ಕೂಡ ಒದಗಿಸಬೇಕು. ಕೊನೆಯದಾಗಿ ಇರೋದೇ ತೀವ್ರಗೊಂಡೆ ನಿಮಗೇನಾದ್ರು ಅನಿಸಿದರೆ ನೀವು ಆ ಟೈಮಲ್ಲಿ ಆ ಸಮಯದಲ್ಲಿ COC 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮತ್ತು 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಎರಡನ್ನು ಮಿಶ್ರಣ ಮಾಡಿ ಆ ಮಡಿಗಳಿಗೆ ಹಾಕಬೇಕು. ಡ್ರಂಚಿಂಗ್ ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕು. ಮತ್ತೆ ಇದರ ಜೊತೆ ಸುತ್ತಮುತ್ತಲೇ ಇರುವಂತಹ ಒಂದು ಮಡಿಗಳು ನಾವು ವ್ಯವಸ್ಥೆಯನ್ನು ಮಾಡಬೇಕು. ಇದರ ಜೊತೆಗೆ ನಾವು ಬೀಜೋಪಚಾರ ಸಮಯದಲ್ಲೇ ನಾವು ಬೀಜಗಳ ಉಪಚಾರವನ್ನು ಮಾಡಬೇಕು. ಮ್ಯಾನ್ಕೋಜೆಬ್ 2.5 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ನಾವು ಬೀಜೋಪಚಾರವನ್ನು ಮಾಡಿ ನಂತರ ನಾವು ನಾಟಿ ಮಾಡ್ಕೋಬೇಕು. ಇದು ಇಷ್ಟು ಗೆಡ್ಡೆ ಕೊಳೆ ರೋಗದ ವೈಜ್ಞಾನಿಕ ಕ್ರಮಗಳು, ನಿರ್ವಹಣಾ ಕ್ರಮಗಳು. ಅಂದ್ರೆ ಇದು ಬರಕ್ಕಿಂತ ಮುಂಚಿತವಾಗಿ ತಾವು ಹೇಳಿದ್ರೆ ಬಂದ ನಂತರವಾಗಿ ಏನ್ ಮಾಡಬೇಕು ಅಂತಿರೋದು? ಬಂದ ನಂತರ ಅದು ನಿಮಗೆ ತೀವ್ರವಾಗಿ ಉಲ್ಬಣಿಸಿದೆ ಅಂದ್ರೆ ನೀವು ಅಂತ ಗೆಡ್ಡೆಗಳನ್ನು ತೆಗೆದು ಹೊರಗೆ ಬೇರೆ ಕಡೆ ದೂರ ಒಂದು ನಿರ್ಮೂಲನೆ ಮಾಡಿ. ಎರಡನೇದಾಗಿ ನಾನು ಹೇಳಿದಾಗೆ ಅವಾಗಲೇ COC 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮತ್ತು 1/2 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಮಿಶ್ರಣ ಮಾಡಿ ನಾವು ಏರು ಮಡಿಗಳಿಗೆ ಹಾಕಬೇಕು. ಡ್ರಂಚಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಇದರ ಸುತ್ತಮುತ್ತ ಇರುವಂತಹ ಮಡಿಗಳಿಗೂ ಕೂಡ ಈ ವ್ಯವಸ್ಥೆಯನ್ನು ಮಾಡಬೇಕು. ಅಂದ್ರೆ ಹೆಕ್ಟರ್ಗೆ ಎಷ್ಟು ತಾಜಾ ಶುಂಠಿಯನ್ನ ಪಡಿಬಹುದು ಇಷ್ಟೆಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿದ್ರೆ? ಹೆಕ್ಟರ್ಗೆ ಅದರ ತಳಿಗಳ ಆಧಾರದ ಮೇಲೆ ಅದು ಇಳುವರಿ ನಾವು ಪ್ರಕಟಿಸಬಹುದು. ಅದರಲ್ಲಿ ರಿಯೋಡಿಗೋ ಜನರು ನಿಮಗೆ ಒಂದು ಅಲ್ಪಾವಧಿ ತಳಿ 180 ದಿವಸಗಳಲ್ಲಿ ತಾಜಾ ಶುಂಠಿಗೆ ಸಿದ್ಧವಾಗುತ್ತದೆ. ಈ ತಳಿ ನಿಮಗೆ 18 20 ಟನ್ ಅಷ್ಟು ಪ್ರತಿ ಹೆಕ್ಟರ್ ಗೆ ನಾವು ಇಳುವರಿನ ಪಡೆಯಬಹುದು. ಅದೇ ನಮ್ಮ ಭಾರತೀಯ ತೋಟಗಾರಿಕೆ ಸಾಂಬಾರು ಬೆಳೆ ಅಭಿವೃದ್ಧಿ ಪಡಿಸಿದಂತಹ ಮಾರನ್ನಾಗಲಿ ಮಾರನ್ ಅತಿ ಹೆಚ್ಚು ಇಳುವರಿ ಕೂಡ ಸಮರ್ಥ ಇರುವಂತಹ ತಳಿ ಇದು. ನಿಮಗೆ 200 ರಿಂದ 220 ದಿವಸಗಳಲ್ಲಿ ಕಟಾವಿಗೆ ಸಿದ್ಧವಾಗಿರುವಂತಹ ತಳಿ. ಈ ತಳಿ ನಿಮಗೆ 22 ರಿಂದ 24 ಟನ್ ಪ್ರತಿ ಹೆಕ್ಟರ್ ಗೆ ತಾಜಾ ಶುಂಠಿಯನ್ನು ಕೊಡುವ ಸಾಮರ್ಥ್ಯ ಹೊಂದಿರುತ್ತದೆ. ಅದೇ ರೀತಿ ಹಿಮಾಚಲ್ ಕೂಡ ಒಂದು ತಳಿ ಉತ್ತಮವಾದ ಉತ್ಕೃಷ್ಟವಾಗಿರುವಂತಹ ಗೆಡ್ಡೆಗಳನ್ನು ಅಭಿವೃದ್ಧಿಪಡಿಸುವಂತಹ ತಳಿ. ಇದರಲ್ಲೂ ಕೂಡ ನಿಮಗೆ 19 ರಿಂದ 20 ಟನ್ ತಾಜಾ ಶುಂಠಿ ಪ್ರತಿ ಹೆಕ್ಟರ್ ಗೆ ಪಡೆಯಬಹುದು. ಈ ನಾಟಿ ಮಾಡಿದ ನಂತರ ಎಷ್ಟು ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ ಈ ಶುಂಠಿ ಎಲ್ಲಾ ಇದಷ್ಟೆಲ್ಲ ಕಳೆದ ನಂತರವಾಗಿ? ಇದು ತಳಿ ಅನುಸಾರವಾಗಿ ಇದು ಕೊಯ್ಲಿಗೆ ಸಿದ್ಧತೆ. ಒಂದೊಂದು ಈಗ ರಿಯೋಡಿನ ತಳಿ ಆದ್ರೆ ನಿಮಗೆ 180 ರಿಂದ 200 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗಿರುತ್ತದೆ. ಅದೇ ಮಾರನ್ನ ಮತ್ತು ಹಿಮಾಚಲ್ ತಳಿಗಳಾದ್ರೆ 200 ರಿಂದ 220 ತಳಿ ಅನುಸಾರವಾಗಿ ಮತ್ತು ಗಿಡದ ಬೆಳವಣಿಗೆ ಆಧಾರದ ಮೇಲೆ ಸಿದ್ಧವಾಗಿರುತ್ತದೆ. ತಳಿಗಳ ಆಯ್ಕೆ, ಒಳ್ಳೆ ತಳಿಗಳನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ಳೋ ಸಮಯದಲ್ಲಿ ಎಲ್ಲಿ ತಗೋಬೇಕು ರೈತರು, ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆ ಒಂದು ಲಾಭ ಗಳಿಸಬಹುದು, ಹೆಚ್ಚು ಪಡಿಬಹುದು ಇಳುವರಿನ ಅಂತ? ಈಗ ನಮ್ಮ ಮಾರನ್ ಆಗ್ಲಿ ಅಥವಾ ಈ ಸುರಭಿ, ಸುರಚಿ ಮತ್ತೆ ಹಿಮಾಚಲ್, ಈ ತಳಿಗಳು ನಮ್ಮ ಭಾರತೀಯ ಸಾಂಬಾರು ತೋಟಕ್ಕೆ ಅಭಿವೃದ್ಧಿಪಡಿಸಿರುವಂತಹ ತಳಿಗಳು ಸಾಂಬಾರು ಬೆಳೆ ಸಂಶೋಧನಾ ಕೇಂದ್ರದಿಂದ. ಮತ್ತೆ ನೀವು ಸ್ಥಳೀಯವಾಗಿರುವಂತಹ ಆರೋಗ್ಯವಾಗಿರುವಂತಹ ತಾಕುಗಳನ್ನು, ಶುಂಠಿ ತಾಕುಗಳನ್ನು ಗುರುತಿಸಿ ಯಾವುದೇ ರೋಗ ಮತ್ತು ಕೀಟಬಾಧೆ ಆಗಿರಬಾರದು ಮತ್ತು ಉತ್ತಮವಾಗಿರುವಂತಹ ಇಳುವರಿ ಸಾಮರ್ಥ್ಯ ಹೊಂದಿರುವಂತಹ ರೈತರ ತಾಕುಗಳನ್ನು ಗುರುತಿಸಿ ನೀವು ಅಲ್ಲಿ ಅಂತ ತಳಿಗಳನ್ನ ಆಯ್ದುಕೊಂಡು ನೀವು ಸಸ್ಯಾಭಿವೃದ್ಧಿ ಮಾಡಿದಾಗ ನೀವು ಉತ್ತಮ ಇಳುವರಿಯನ್ನು ಕೂಡ ಪಡಿಬಹುದು. ನಂತರ ಸರ್, ಈ ಅಡಕೆಯಲ್ಲಿ ಅಂತರ ಬೆಳೆಯಾಗಿ ಶುಂಠಿನ ಬೆಳೀತಾರೆ, ಆ ಒಂದು ವಿಚಾರದ ಬಗ್ಗೆ ಬೆಳಿಬಹುದಾ, ಯಾವ ರೀತಿ ಅನ್ನೋದು ಹೇಳ್ತೀರಿ? ಇಲ್ಲ, ಅಡಿಕೆಯಲ್ಲಿ ಮತ್ತೆ ತೆಂಗಿನಲ್ಲಿ ಕೂಡ ನಾವು ಶುಂಠಿಯನ್ನು ಅಂತರ ಬೆಳೆಯಾಗಿ ಕಳೆದ 10 ವರ್ಷದಿಂದ ನೋಡ್ತಾ ಇದ್ದೇವೆ. ಇದು ಕೂಡ ಒಂದು ಉತ್ತಮ ವಿಧಾನ. ಇದರಲ್ಲಿ ಯಾವುದೇ ನಿಮಗೆ ಅಡಿಕೆ ಪ್ರಾರಂಭಿಕ ಅಂತ ಬೆಳವಣಿಗೆ ಅಂತರದಿಂದ ನಿಮಗೆ ಶುಂಠಿ ಉತ್ತಮವಾಗಿ ಹಾಗೂ ಲಾಭದಾಯಕ ಇರುವಂತಹ ಬೆಳೆ. ನಂತರ ನಿಮಗೆ ಈ ಹೆಚ್ಚು 5 ರಿಂದ 6 ವರ್ಷ ಆದಾಗ ಸ್ವಾಗೆ ಆದ ಕಾರಣ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಶುಂಠಿಯಲ್ಲಿ ಇಳುವರಿ ಕಮ್ಮಿ ಆಗಬಹುದು ಆ ಸಮಯದಲ್ಲಿ. ಬಟ್ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯ ಇಳುವರಿಯಲ್ಲಿ ನಿಮಗೆ ನಷ್ಟ ಆಗುವುದಿಲ್ಲ. ಹಾಗಾಗಿ ಶುಂಠಿನ ಅಂತರ ಬೆಳೆಯಾಗಿ ಬಳಕಬಹುದು. ಅಂತರ ಬೆಳೆ ಖಂಡಿತವಾಗೂ ನಾವು ಅಡಿಕೆ ಮತ್ತು ಎಳೆ ಅಡಿಕೆ ತೋಟಗಳಲ್ಲಿ ಹಾಗೂ ತೆಂಗಿನ ತೋಟಗಳಲ್ಲೂ ಮಾಡ್ಕೋಬಹುದು. ತಾವು ಇದುವರೆಗೂ ಶುಂಠಿಯಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮಗಳು ಈ ಕುರಿತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಶುಂಠಿಯಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮಗಳು ಈ ಕುರಿತು ಕಳೆದ ಶಿವಪ್ಪನಾಯಕ ತೋಟಗಾರಿಕಾ ಮಹಾವಿದ್ಯಾಲಯದ ಹಿರಿಯ ಸಹಾಯಕ ಸಂಶೋಧಕರಾದ ಡಾಕ್ಟರ್ ಸುದೀಪ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಆತ್ಮೀಯ ಕೇಳಿದರೆ, ಮೇ 10 ವಿಧಾನಸಭಾ ಚುನಾವಣೆ ಸಂಬಂಧಿಸಿದಂತೆ ಮಾದರಿ ನೀತಿ ಸಂಹಿತೆ ಮತ್ತು ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ತಿಂಗಳ 26 ಬುಧವಾರದಂದು ಸಂಜೆ 6:51 7:30 ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾ ಸೆಲ್ವಮಣಿ ಆರ್ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಎಂಸಿಸಿ ಮತ್ತು ಸ್ವೀಪ್ನ ನೋಡಲ್ ಅಧಿಕಾರಿಗಳಾದ ಶ್ರೀ ಸ್ನೇಹಲ್ ಸುಧಾಕರ್ ಲೋಕಂಡೆಯವರು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2702 ಇನ್ನೊಂದು ಸಂಖ್ಯೆ 2749 00. ಭದ್ರಾವತಿ ಹೊರಗಿನಿಂದ ಕರೆ ಮಾಡುವವರಿಗೆ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಎಸ್ಎಂಎಸ್ ಹಾಗೂ ವ್ಯಾಟ್ಸಾಪ್ ಮೆಸೇಜ್ ಮಾಡಲು ಮೊಬೈಲ್ ಸಂಖ್ಯೆ 94 81 57 26 00. ಪ್ರಕಟಣೆ ಕೇಳಿದ್ರಲ್ಲ, ಇನ್ನು ಮುಂದೆ ಸೊರಬ ತಾಲೂಕು ಶಿಗ್ಗದ ಜಯಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ, ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ, ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ, ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ, ನಾನೇ ನಂದಿಲ್ಲ ಬಾರೋ. ಪಾದವ ತೋರೋ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ಹೊಟ್ಟೆ ಸಾಯೋ ಜಾಕೋ ಕಷ್ಟ ನಷ್ಟ ಯಾರಿಗಬೇಕೋ ಹುಟ್ಟಿ ಸಾಯೋ ಜಾಕೋ ಕಷ್ಟ ನಷ್ಟ ಯಾರಿಗಬೇಕೋ ಹುಟ್ಟೆ ಸಾಯೋ ಜಾಕೋ ಕಷ್ಟ ನಷ್ಟ ಯಾರಿಗಬೇಕೋ ಹುಟ್ಟೆ ಸಾಯೋ ಜಾಕೋ ಕಷ್ಟ ನಷ್ಟ ಯಾರಿಗಬೇಕೋ ಬಟ್ಟೆ ಗೋವೆ ಶರೀರ ನರಪ ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ನಾನೇ ನಂದಿಲ್ಲ ಬಾರೋ ಹೊನ್ನು ಮಣ್ಣು ಸುಳ್ಳು ಒಳ್ಳೆ ನಮ್ಮ ಬಾಳ್ಯವೆ ಜೊಳ್ಳು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಒಳ್ಳೆ ನಮ್ಮ ಬಾಳ್ಯವೆ ಜೊಳ್ಳು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಒಳ್ಳೆ ನಮ್ಮ ಬಾಳ್ಯವೆ ಜೊಳ್ಳು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಒಳ್ಳೆ ನಮ್ಮ ಬಾಳ್ಯವೆ ಜೊಳ್ಳು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಒಳ್ಳೆ ನಮ್ಮ ಬಾಳ್ಯವೆ ಜೊಳ್ಳು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಮರೆತು ನಾನು ಅದನೇ ಮರುಳು ಮರೆತು ನಾನು ಅದನೇ ಮರುಳು ಮರೆತು ನಾನು ಅದನೇ ಮರುಳು ಮರೆತು ನಾನು ಅದನೇ ಮರುಳು ಗುರು ಹಿಡಿದು ಕರವೆನೆ ಸರಳು ನಾನೇ ನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರು ನಾನೇ ನಂದಿಲ್ಲ ಬಾರು ತಂದೆ ನಿನ್ನ ಪಾದವ ತೋರೋ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ಎಂದು ನಿನಗಾಗಿ ಗೈರೋ ಎಂದು ನಿನಗಾಗಿ ಗೈರೋ ಎಂದು ನಿನಗಾಗಿ ಗೈರೋ ಎಂದು ನಿನಗಾಗಿ ಗೈರೋ ಎಂದು ಈ ಕಂದನ ತೋರೋ ನಾನೇ ನಂದಿಲ್ಲ ಬಾರೋ ಶಿಶೋನಾಳ ಸಾಧು ಸಂತರ ಮೇಳ ಸತ್ಯದಲ್ಲಿ ಶಿಶೋನಾಳ ಸಾಧು ಸಂತರ ಮೇಳ ಸತ್ಯದಲ್ಲಿ ಶಿಶೋನಾಳ ಸಾಧು ಸಂತರ ಮೇಳ ಸತ್ಯದಲ್ಲಿ ಶಿಶೋನಾಳ ಸಾಧು ಸಂತರ ಮೇಳ ಗುರು ಗೋವಿಂದರ ವಜ್ರದ ಹರಳ ಗುರು ಗೋವಿಂದರ ವಜ್ರದ ಹರಳ ಗುರು ಗೋವಿಂದರ ವಜ್ರದ ಹರಳ ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ನಾನೇ ನಂದಿಲ್ಲ ಬಾರೋ ತಂದೆ ನಿನ್ನ ಪಾದವ ತೋರೋ ಭಜನೆಯ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಹೇ ಭಕ್ತಿಯಿಂದ ಹರಿ ಭಜನೆಯ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಭಕ್ತಿಯಿಂದ ಹರಿ ಭಜನೆಯ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಭಕ್ತಿಯಿಂದ ಹರಿ ಭಜನೆಯ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಅನಂತವಾದನು ವಿಠೋಬ ದೇವಾರ ಭಕ್ತಿಯಿಂದ ಹರಿ ಭಜನೆಯ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಹೇ ಭಕ್ತಿಯಿಂದ ಹರಿ ಭಜನೆಯ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಭಕ್ತಿಯಿಂದ ಹರಿ ಭಜನೆಯ ಭಕ್ತಿಯಿಂದ ಹರಿ ಭಜನೆಯ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಭಕ್ತಿಯಿಂದ ಹರಿ ಭಜನೆ ಮಾಡಿದ ಗೋರ ಕುಂಬಾರ ಭಜನಾ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ವಿಠೋಬ ದೇವಾರ ಸಿಕ್ಕ ಕಳ್ಳರು ಸಿಕ್ಕಂಗೆ ಕಡೆಗೆ ಹೊಡೆದು ಮಾಡ್ಯಾರ ಸಂವಾರ ಸಂಹಾರ ಭಕ್ತಿಗೆ ಮೆಚ್ಚಿ ಅನಂತವಾದನು ಬಿಟ್ಟೋ ಬದೇವಾರ ಆ ಭಕ್ತಿಯಿಂದ ಹರಿ ಭಜನೆಯ ಘೋರ ಕುಂಬಾರ ಭಜನ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ಬಿಟ್ಟೋ ಬದೇವಾರ ಆ ಭಕ್ತಿಗಿಂತ ಹರಿ ಭಜನೆಯ ಮಾಡಿದ ಘೋರ ಕುಂಬಾರ ಭಜನ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ಬಿಟ್ಟೋ ಬದೇವಾರ ಕೆಸರನ್ನು ತುಳಿವಾಗ ಕೋಸನ್ನು ಕುಯ್ಯುವನು ಯಾವ ಪ್ರಕಾರ ಸತ್ತ ಕೂಸನು ಬಗಲೊಳಗಿಟ್ಟುಕೊಂಡು ಅಮೃತ ಕುಡಿಸುವನು ಘೋರ ಕುಂಬಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ಬಿಟ್ಟೋ ಬದೇವಾರ ಆ ಭಕ್ತಿಯಿಂದ ಹರಿ ಭಜನೆಯ ಮಾಡಿದ ಘೋರ ಭಜನ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ಬಿಟ್ಟೋ ಬದೇವಾರ ರೇ ಭಕ್ತಿಗಿಂತ ಹರಿ ಭಜನೆಯ ಮಾಡಿದ ಘೋರ ಕುಂಬಾರ ಭಜನ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ಬಿಟ್ಟೋ ಬದೇವಾರ ಭಕ್ತಿಗಿಂತ ಹರಿ ಭಜನೆಯ ಮಾಡಿದ ಘೋರ ಕುಂಬಾರ ಭಜನ ನಡೆಸಿದ ಓಂಕಾರ ಆತನ ಭಕ್ತಿಗೆ ಮೆಚ್ಚಿ ಅನಂತವಾದನು ಬಿಟ್ಟೋ ಬದೇವಾರ ಇದುವರೆಗೆ ಸೊರಬ ತಾಲೂಕು ಶಿಗ್ಗಾದ ಜಯಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಪರಿಸರ ಗೀತೆ. ಕಡಿ ಬೇಡ ನೆಡ ನೆಡ ತಮ್ಮ, ಗಿಡ ನೆಟ್ಟು ನೋಡ. ಬೇಡ ಬೇಡ ತಮ್ಮ, ಮರ ಕಡಿ ಬೇಡ, ನೆಡ ನೆಡ ತಮ್ಮ, ಗಿಡ ನೆಟ್ಟು ನೋಡ. ನೆರಳ ನೀಡುವುದು ಫಲವ ಕೊಡುವುದು, ನೆರಳ ನೀಡುವುದು ಫಲವ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು. ಬೇಡ ಬೇಡ ತಮ್ಮ, ಮರ ಕಡಿ ಬೇಡ, ನೆಡ ನೆಡ ತಮ್ಮ, ಗಿಡ ನೆಟ್ಟು ನೋಡ. ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಹುಡಕೆ ಕೊಡಲಿಯ ಬೆಟ್ಟಾಕ. ತಂಗಾಳಿಯ ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ ಬುಡಕೆ ಕೊಡಲಿಯ ಪೆಟ್ಟ್ಯಾಕ ಬುಡಕೆ ಕೊಡಲಿಯ ಪೆಟ್ಟ್ಯಾಕ ಬುಡಕೆ ಕೊಡಲಿಯ ಪೆಟ್ಟ್ಯಾಕ ಬೇಡ ಬೇಡ ತಮ್ಮ ಮರ ಕಡಿ ಬೇಡ ನಡ ನಡ ತಮ್ಮ ಗಿಡ ನೆಟ್ಟು ನೋಡ ಬಳ್ಳಿಯ ಹರಿದ ಬರಿದಾದ ಭೂಮ್ಯಾತ